ಸರಿಯಾದ ರೂಪದಲ್ಲಿ ಬೆಳವಣಿಗೆ ಹಂತದಲ್ಲಿ ದೊರೆಯುವಂತಿರಬೇಕು. ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡಾಗ ಮಾತ್ರ ನಾವು ಒಂದು ಒಳ್ಳೆಯ ಲಾಭದಾಯಕ ಕೃಷಿ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸೋದು ತುಂಬನೇ ಅವಶ್ಯಕವಾಗಿರುತ್ತದೆ. ಸೊ ಈಗಾಗಲೇ ನಾನು ಹೇಳ್ದಂಗೆ ಒಂದು ಒಳ್ಳೆ ಆರೋಗ್ಯಕರ ಮಣ್ಣಂದ್ರೆ ಹೇಗಿರುತ್ತೆ, ಅದರ ಗುಣಲಕ್ಷಣ ಹೇಗಿರುತ್ತೆ ಅಂತ ನಾವು ತಿಳಿಬೇಕಾದ್ರೆ, ಆರೋಗ್ಯಕರ ಮಣ್ಣಲ್ಲಿ ಮರಳಿನ ಅಂಶ ಇರಬೇಕು, ಓಂಡು ಹಾಗೆ ಜೇಡಿ ಅಂಶಗಳು ಸರಿಯಾದ ಪ್ರಮಾಣದಲ್ಲಿ ಇರಬೇಕಾಗ್ತದೆ. ಈ ತರ ಮರಳು ಓಂಡು ಹಾಗೂ ಜೇಡಿ ಅಂಶಗಳು ಯಾವ ಮಣ್ಣಿನಲ್ಲಿ ಇರುತ್ತೋ ಆ ಮಣ್ಣು ಫಲವತ್ತತೆಯಿಂದ ಕೂಡಿರುತ್ತೆ ಒಂದು. ಎರಡನೇದು, ಮಣ್ಣಲ್ಲಿ ನೀರು ಮತ್ತು ಗಾಳಿಯ ಚಲನೆ ಉತ್ತಮವಾಗಿದ್ರೆ, ಅಂದ್ರೆ ಹೆಚ್ಚಿನ ನೀರು ಬಸಿದು ಹೋಗುವಂತಿರಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಹಿಡ್ಕೊಳ್ಳುವಂತ ಒಂದು ಆ ಮಣ್ಣಿನ ಒಂದು ಗುಣಲಕ್ಷಣವಾಗಿರ್ಬೇಕು. ಮಣ್ಣಿನಲ್ಲಿ ಅವಶ್ಯವಾದ ನೀರು, ಈಗಾಗಲೇ ನಾನು ಹೇಳಿದಂಗೆ ಅದಕ್ಕೆ ಎಷ್ಟು ಬೇಕಾದಂತ ನೀರು, ಪೋಷಕಾಂಶಗಳ ಲಭ್ಯತೆ ಹಾಗೂ ಸೂಕ್ಷ್ಮ ಜೀವಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಮಣ್ಣಿನಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರು, ಸಸ್ಯ ಪೋಷಕಾಂಶಗಳ ಲಭ್ಯತೆ ಮತ್ತು ಸೂಕ್ಷ್ಮ ಜೀವಿಗಳನ್ನ ಹೊಂದಿರುತ್ತೋ ಅದು ಒಂದು ಆರೋಗ್ಯಕರ ಮಣ್ಣಿನ ಲಕ್ಷಣವಾಗಿರುತ್ತೆ. ಮತ್ತೆ ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತೆ ಜೈವಿಕ ಗುಣಧರ್ಮಗಳು, ಅಂದ್ರೆ ನಾನು ಈಗ ಆಲ್ರೆಡಿ ಹೇಳ್ದಂಗೆ ಮಣ್ಣಿನಲ್ಲಿ ನೀರು ಮತ್ತೆ ಸಸ್ಯ ಪೋಷಕಾಂಶಗಳು ಮತ್ತೆ ಸೂಕ್ಷ್ಮಜೀವಿಗಳು ಇದ್ರೆ ಮಣ್ಣಿನ ಫಲವತ್ತತೆನೂ ಚೆನ್ನಾಗಿರುತ್ತೆ ಮತ್ತು ಅದರಲ್ಲಿ ಬೆಳೆದಕ್ಕಂತಹ ಬೆಳೆಯ ಉತ್ಪಾದಕತೆಯು ತುಂಬಾ ಸುಸ್ಥಿರವಾಗಿರುತ್ತೆ. ಅಂದ್ರೆ ಅದನ್ನ ಒಂದೇ ತರದಲ್ಲಿ ನಾವು ಒಂದು ಒಳ್ಳೆ ಬೆಳೆಯನ್ನ ಬೆಳೆದು ಲಾಭದಾಯಕವಾಗಿ ಬೆಳೆಸ್ಕೋಬಹುದು. ಸೊ ಇದು ಒಂದು ಪಾರ್ಟ್. ಈಗ ರೈತರೆಲ್ಲ ಕೇಳ್ಬೋದು ಏನಪ್ಪ ಅಂತಂದ್ರೆ, ಈಗ ನಾವು ಮಣ್ಣು ಪರೀಕ್ಷೆ ಮಾಡಿಸದೇ ಇರೋದ್ರಿಂದ ನಮಗೇನು ನಷ್ಟ ಆಗ್ಬೋದು ಅಂತ ಹೇಳಿ. ಸೊ ಈ ಮಣ್ಣು ಪರೀಕ್ಷೆನ ನಾವು ಮಾಡಿಸದೇ ಇರೋದ್ರಿಂದ ಏನಪ್ಪ ಅಂತಂದ್ರೆ, ಸಾಗುವಳಿ ಭೂಮಿಯಲ್ಲಿನ ನಮ್ಮ ಭೂಮಿ ಸಾಗುವಳಿ ಭೂಮಿನ ಲೋಪದೋಷಗಳನ್ನ ತಿಳಿದುಕೊಳ್ಳಕ್ ಆಗೋದಿಲ್ಲ. ಅಂದ್ರೆ ಯಾವ ತರ ನಾವು ಮಣ್ಣು ಪರೀಕ್ಷೆ ಮಾಡಿಸ್ದೇನೆ ನಾವು ಯಾವ್ಯಾವ ರೀತಿ ಬೇಸಾಯ ಕ್ರಮಗಳಾಗಲಿ ಅಥವಾ ಯಾವ ರೀತಿ ಪೋಷಕಾಂಶಗಳ ನಿರ್ವಹಣೆ ಆಗಲಿ ಮಾಡ್ತಾ ಇಲ್ಲ ಅಂತ ಹೇಳಿ ತಿಳ್ಕೊಳ್ಲಿಕ್ಕೆ ಆಗಲ್ಲ ಒಂದು. ಎರಡನೇದು, ಆ ಮಣ್ಣಿನಲ್ಲಿ ಆ ನಮ್ಮ ಭೂಮಿಯಲ್ಲಿ ಯಾವ ಬೆಳೆಗಳಿಗೆ ಯಾವ ಪ್ರಮಾಣದ ರಸಗೊಬ್ಬರ ಅಥವಾ ಜೈವಿಕ ಗೊಬ್ಬರ ಅಥವಾ ಸಾವಯವ ಗೊಬ್ಬರವನ್ನ ಎಷ್ಟೆಷ್ಟು ಹಾಕಬೇಕು, ಯಾವ ಬೆಳೆಗಳಿಗೆ ಎಷ್ಟು ಕೊಡಬೇಕು ಅನ್ನೋ ನಮ್ಮ ಒಂದು ನಾಲೆಡ್ಜ್ ಅರಿವು ಕೂಡ ನಮಗೆ ಇರೋದಿಲ್ಲ ಮಣ್ಣು ಪರೀಕ್ಷೆ ಮಾಡಿಸದೇ ಇರೋದ್ರಿಂದ. ಮತ್ತಿನ್ನೊಂದ್ ಕಡೆ ಏನಾಗುತ್ತೆ ಅಂತಂದ್ರೆ, ಬೇಕಾದ ಪ್ರಮಾಣಕ್ಕಿಂತ ಹೆಚ್ಚು ಅಂದ್ರೆ ಅನಗತ್ಯ ಫರ್ಟಿಲೈಸರ್ಸ್ ನಾವು ಹಾಕೋದು. ಕೆಲವು ಟೈಮ್ ಏನ್ ಮಾಡ್ತಾರೆ ರೈತರು, ಒಟ್ಟು ಒಂದಿಷ್ಟು ಮೂಟೆ ಹಾಕಪ್ಪ ಅಂದಾಜ ಮೇಲೆ, ಓ ಈ ಬೆಳೆನ ಅಡಿಕೆನ ಒಂದು 10 ಮೂಟೆ 1 ಎಕರೆ ಹಾಕು, ಆ ತರ ಒಂದು ಅನವಶ್ಯಕವಾಗಿ ನಾವು ಹೆಚ್ಚಿನ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದು. ಮತ್ತೆ ಇದರಿಂದ ಏನಾಗುತ್ತೆ, ನಮ್ಮ ಮಣ್ಣಿನ ಫಲವತ್ತತೆ ಮತ್ತು ಅದರಲ್ಲಿರೋ ಒಂದು ಸಮತೋಲನದಲ್ಲಿ ಹೆಚ್ಚು ಏರುಪೇರಾಗುತ್ತೆ. ಸೊ ಆಗ ಏನಾಗ್ಬೋದು, ನಮ್ಮ ಖರ್ಚು ಮತ್ತೆ ಉತ್ಪಾದನೆ ವೆಚ್ಚ ನಾವು ಜಾಸ್ತಿ ಮಾಡ್ದಂಗಾಗುತ್ತೆ ಅನಗತ್ಯವಾಗಿ ನಾವು ಹಾಕಿದಾಗ. ಇದು ಒಂದು ಕಾರಣವಾದ್ರೆ ಇನ್ನೊಂದು ವಿಷತ್ವ, ಅಂದ್ರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರವನ್ನ ಹಾಕಿದಾಗ ನಮ್ಮ ಮಣ್ಣು ಕಲುಷಿತವಾಗುತ್ತೆ, ವಿಷತ್ವ ಆಗುತ್ತೆ. ಸಪೋಸ್ ನೀವೇನಾದ್ರೂ ಒಂದು ಸ್ವಲ್ಪ ರಂಜಕವನ್ನ ಜಾಸ್ತಿ ಕೊಟ್ರೆ, ರಂಜಕವನ್ನ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ, ಇನ್ನೊಂದು ಸತುವಿನ ಪ್ರಮಾಣ ಕಡಿಮೆ ಆಗುತ್ತೆ. ಈ ತರ ಸತುವಿನ ಒಂದು ಏನು ಪೋಷಕಾಂಶ ಬೆಳೆಗೆ ಸಿಗಬೇಕು ಅದು ಕೊರತೆ ಉಂಟಾಗುತ್ತೆ. ಅದಕ್ಕಿಂತ ಅಗತ್ಯಕ್ಕಿಂತ ಹೆಚ್ಚಿನ ಗೊಬ್ಬರ ಪೂರೈಸಿದ್ರೆ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಕೂಡ ಇದನ್ನ ನಾವು ಉತ್ಪಾದಕತೆಯನ್ನ ಮತ್ತು ಖರ್ಚಿನ ವೆಚ್ಚವನ್ನ ಜಾಸ್ತಿ ಆಗುತ್ತೆ. ಅದೇ ರೀತಿ ಇನ್ನೂ ಒಂದು ಚಾನ್ಸಸ್ ಇರುತ್ತೆ. ಕೆಲವು ಟೈಮ್ ಏನ್ ಮಾಡ್ತಾರೆ, ನಮ್ಮ ಮಣ್ಣು ಭೂಮಿ ಫಲವತ್ತತೆ ಇದೆ ಅಂತೇಳಿ ನಾವೇ ಅದನ್ನು ತಿಳ್ಕೊಂಡು ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಅಗತ್ಯಕ್ಕಿಂತ ಕಡಿಮೆ, ಆ ಬೆಳೆಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಿಂತ ಕಡಿಮೆ ನಾವು ಗೊಬ್ಬರ ಹಾಕಿದ್ರು ಕೂಡ ತಮಗೆ ಗೊತ್ತಿರೋಂಗೆ ಬೆಳೆ ಇಳುವರಿ ಕಡಿಮೆ ಆಗ್ತದೆ. ಸೊ ಇದು ಮತ್ತಿನ್ನೆಲ್ಲ ಏನಪ್ಪ ಅಂತಂದ್ರೆ ಮಣ್ಣಿನ ಆರೋಗ್ಯ, ಒಂದು ಅದರ ಭೌತಿಕವಾಗಿ ನಾನು ಆಗಲೇ ಹೇಳ್ದಂಗೆ ಭೌತಿಕವಾಗಿ ರಾಸಾಯನಿಕವಾಗಿ ಮತ್ತೆ ಜೈವಿಕವಾಗಿ ನಾವು ಅದನ್ನ ಮಣ್ಣು ಪರೀಕ್ಷೆ ಮಾಡಿಸದೇ ಇರೋದ್ರಿಂದ ನಮಗೆ ಅದರ ಬಗ್ಗೆ ತಿಳಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ತಿಳಿಯಕ್ಕಾಗಲ್ಲ ಅಂತಂದ್ರೆ ಅದರ ಆರೋಗ್ಯವನ್ನು ನಾವು ಕಾಪಾಡ್ಲಿಕ್ಕೆ ಆಗಲ್ಲ. ಸೊ ಈ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಸತತವಾಗಿ ನಾವು ಪ್ರತಿ ವರ್ಷ ಒಂದೇ ಬೆಳೆಗಳನ್ನ ಬೆಳೆಯೋದ್ರಿಂದ ಮಣ್ಣಿನಲ್ಲಿರುವ ಪೋಷಕಾಂಶಗಳು ಕ್ರಮೇಣ ಕಡಿಮೆ ಆಗಿರುತ್ತೆ. ಸೊ ಈ ಕಡಿಮೆ ಆದಾಗ ಆ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಆ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ರಾಸಾಯನಿಕ ಮತ್ತು ಜೈವಿಕ ಗೊಬ್ಬರಗಳನ್ನ ಮಣ್ಣಿಗೆ ಎಷ್ಟು ಪ್ರಮಾಣದಲ್ಲಿ ಒದಗಿಸಿದ್ರೆ ನಮ್ಮ ಮಣ್ಣಿನ ಆರೋಗ್ಯ ಕಾಪಾಡಬಹುದು ಅಂತ ಹೇಳಿ ನಾವು ತಿಳ್ಕೋಬಹುದು. ಒಂದು ಇನ್ನೊಂದು ಮಣ್ಣಿನ ಫಲವತ್ತತೆ ಮಟ್ಟವನ್ನ ವೈಜ್ಞಾನಿಕವಾಗಿ ತಿಳ್ಕೋಬಹುದು. ಸುಮ್ಮನೆ ಅಂದಾಜು ಮಾಡಿ ನಮ್ಮ ಮಣ್ಣು ಫಲವತ್ತತೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋ ಬದಲು ವೈಜ್ಞಾನಿಕವಾಗಿ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ನಾವು ಇದ್ರ ಬಗ್ಗೆ ತಿಳ್ಕೋಬಹುದು. ಒಂದು, ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಪ್ರಧಾನ ಪೋಷಕಾಂಶಗಳು ಎಷ್ಟಿದೆ, ಸೂಕ್ಷ್ಮ ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ ಅಂತ ಹೇಳಿ ತಿಳ್ಕೊಂಡು ನಾವು ಅದ್ರ ಬಗ್ಗೆ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡ್ರೆ ಒಳ್ಳೇದಾಗ್ತದೆ. ಇನ್ನೊಂದು, ಮಣ್ಣಿನ ರಸಸಾರ ಮಟ್ಟ ಅಂದ್ರೆ ಈಗ ಮಣ್ಣಿನ ರಸಸಾರ ಮಟ್ಟ ತಿಳಿದು ಅದ್ರ ಸುಧಾರಣೆ ಕಾರ್ಯ ಮಾಡಬಹುದು. ಈಗ ಜನ ಏನ್ ಮಾಡ್ತಾರೆ, ನಮ್ಮ ರೈತರು ಮಾಮೂಲಿ ಏನ್ ಮಾಡ್ತಾರೆ, ಕೆಲವರು ಬಂದು ನಮ್ಮ ಹತ್ರ ಕೇಳ್ತಾರೆ, ಸರ್ ನಾನು ನನ್ನ ತೋಟಕ್ಕೆ ಸುಣ್ಣ ಹಾಕ್ಬೋದಾ, ನನ್ನ ತೋಟಕ್ಕೆ ಜಿಪ್ಸಮ್ ಹಾಕ್ಬೋದಾ ಅಂತ ಹೇಳಿ. ಆದ್ರೆ ಈ ಜಿಪ್ಸಮ್ಮು ಮತ್ತೆ ಸುಣ್ಣನ ಯಾವ ಹಾಕ್ಬೇಕು ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗೋದು ಯಾವಾಗ ಅಂದ್ರೆ ನಮ್ಮ ಮಣ್ಣಿನ ರಸಸಾರ ಮಟ್ಟ ಎಷ್ಟಿದೆ ಅಂತ ನಾವು ತಿಳ್ಕೊಂಡಾಗ. ಸಪೋಸ್ ನಮ್ಮ ಮಣ್ಣಿನ ರಸಸಾರ ಪಿ ಎಚ್ ಅಂತ ಏನ್ ಹೇಳ್ತೀವಿ ಅದು ಜಾಸ್ತಿ ಇದ್ದಾಗ ಜಿಪ್ಸಮ್ ಬಳಸಬೇಕು, ಅಥವಾ ಕಡಿಮೆ ಇದ್ದಾಗ ಅದನ್ನ ನಾರ್ಮಲ್ ಲೆವೆಲ್ಗೆ ತರೋದಕ್ಕೆ ಸುಣ್ಣ ಬಳಸಬೇಕು. ಈ ತರ ಒಂದು ನಾವು ತಿಳ್ಕೊಂಡು ನಾವು ಅಪ್ಲೈ ಮಾಡಿದ್ರೆ, ನಿಮ್ಮ ಸುಣ್ಣ ಅಥವಾ ಜಿಪ್ಸಮ್ ಬಳಕೆನ ಮಾಡಿದ್ರೆ ಅನಗತ್ಯ ಖರ್ಚನ್ನ ನಾವು ತಪ್ಪಿಸ್ಬೋದು. ಮತ್ತೆ ಯಾವುದೇ ಒಂದು ಬೆಳೆ ಬೆಳೀಲಿ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಆ ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳನ್ನ ನಾವು ಶಿಫಾರಸು ಮಾಡಬಹುದು ಅಂತ ಹೇಳಿ ಈ ಮಣ್ಣು ಪರೀಕ್ಷೆ ಮಾಡಿಸೋದ್ರ ಮೂಲಕ ನಾವು ತಿಳ್ಕೋಬಹುದು. ಒಂದು, ಈಗ ನಾವು ಮಣ್ಣಿನಲ್ಲಿರುವ ಪೋಷಕಾಂಶಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಆ ಮೂರು ನಾವು ಕ್ಯಾಟಗರಿ ಮಾಡ್ತೀವಿ. ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾದ್ರೆ ಮೂರು ಕ್ಯಾಟಗರಿ ಮಾಡ್ತೀವಿ. ಒಂದು, ಪ್ರಧಾನ ಪೋಷಕಾಂಶಗಳು, ಅದು ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್. ಇವು ಮೂರು ನಮ್ಮ ಎಲ್ಲಾ ಬೆಳೆಗಳಿಗೂ ಪ್ರಧಾನ ಪೋಷಕಾಂಶಗಳು. ಅಂದ್ರೆ ನಾವು ಒಂದು ಊಟದ ತಟ್ಟೆ ಇದೆ ಅಂತಂದ್ರೆ ಇವು ಮೇನ್ ಕೋರ್ಸ್ ಏನಂತೀವಿ, ಅನ್ನ ಸಾಂಬಾರು ಮುದ್ದೆ ಆ ತರ. ಲಘು ಪೋಷಕಾಂಶಗಳು ನೆಕ್ಸ್ಟ್ ಬಂದ್ರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಗಂಧಕ, ಇವು ಅಷ್ಟೇ ನಮ್ಮ ಊಟದಲ್ಲಿರ್ತ ಪಲ್ಯ ಇದ್ದಂಗೆ, ಚಟ್ನಿ ಇದ್ದಂಗೆ ಆ ತರ. ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು, ಕಬ್ಬಿಣ ಬರುತ್ತೆ, ಮ್ಯಾಂಗನೀಸ್ ಬರುತ್ತೆ, ಸತು, ತಾಮ್ರ, ಇವೆಲ್ಲವೂ ಕೂಡ ಪ್ರಧಾನ ಪೋಷಕಾಂಶಗಳು ಅದರದ್ದೇ ಆದ ಒಂದು ಕಾರ್ಯವನ್ನ ಮಾಡುತ್ತೆ. ಲಘು ಪೋಷಕಾಂಶಗಳು ಅದರದ್ದೇ ಒಂದು ಕಾರ್ಯ ನಮ್ಮ ಬೆಳೆಗಳನ್ನ ಬೆಳವಣಿಗೆ ಹಂತದಲ್ಲಿ ಅದನ್ನು ಮಾಡುತ್ತೆ. ಸೂಕ್ಷ್ಮ ಪೋಷಕಾಂಶಗಳು ಅಷ್ಟೇ, ಇವು ಮೂರು ತುಂಬಾ ಇಂಪಾರ್ಟೆಂಟ್. ಸೊ ಈ ಮೂರನ್ನ ನಾವು ತಿಳ್ಕೊಂಡ್ರೆ ಯಾವ್ಯಾವ ಪೋಷಕಾಂಶಗಳಲ್ಲಿ ಎಷ್ಟೆಷ್ಟು ನಾವು ಕೊರತೆಯಲ್ಲಿದ್ದೀವಿ ಅಂತಂದ್ರೆ ಇದನ್ನ ನಾವು ಮಣ್ಣಿನ ಪರೀಕ್ಷೆ ಮಾಡೋದ್ರಿಂದ ಅದರದ್ದು ಒಂದು ಕೊರತೆಯನ್ನ ನಾವು ನೀಗಿಸ್ಬೋದು. ಸೊ ಇಷ್ಟೆಲ್ಲ ಆದ್ಮೇಲೆ ಕೆಲವರಿಗೆ ಏನಾಗುತ್ತೆ ಅಂತಂದ್ರೆ ಮಣ್ಣು ಪರೀಕ್ಷೆ ತೆಗೆಯೋ ವಿಧಾನ ಹೇಗೆ ಅಂತ ಹೇಳಿ ನಾವು ತಿಳ್ಕೋಬೇಕಾದಂತ ಅವಶ್ಯಕತೆ ಇದೆ. ಕೆಲವು ಟೈಮ್ ಕೇಳ್ತಾರೆ ರೈತರುಗಳು, ಯಾವಾಗ ತೆಗಿಬೇಕು ನಾವು ಮಣ್ಣನ್ನ, ಯಾವಾಗ ಯೂಶುವಲಿ ನಾರ್ಮಲಿ ಯಾವಾಗ ಮಣ್ಣಿನ ಒಂದು ಸ್ಯಾಂಪಲ್ ಅನ್ನ ತೆಗಿಬೇಕು ಅಂತ ಕೇಳಿದಾಗ, ಮಣ್ಣು ಮಾದರಿ ತೆಗೆಯೋಕ್ ಮುಂಚೆ ಕೆಲವೊಂದು ನಾವು ವಿಚಾರಗಳನ್ನ ತಿಳ್ಕೋಬೇಕಾಗ್ತದೆ. ಫಸ್ಟ್ ಜಮೀನಿಗೆ ಗೊಬ್ಬರ ಹಾಕೋ ಮುಂಚೆ ಅಂದ್ರೆ, ಅಥವಾ ಈಗ ಏನಾಗುತ್ತೆ ಅಂತಂದ್ರೆ ನೀವು ಮಣ್ಣು ಪರೀಕ್ಷೆಗೆ ಮಣ್ಣು ತರ್ಲಿಕ್ಕೆ ಹೋಗ್ತೀರಿ, ನೋಡಿದ್ರೆ ಒಂದು ಈಗ ಮಣ್ಣು ಆ ಜಮೀನಿಗೆ ಆಲ್ರೆಡಿ ಗೊಬ್ಬರ ಸೇರಿಸಿರ್ತೀರಿ. ಆಗ ನೀವು ಮಣ್ಣು ತೆಗೆದ್ರೆ ನಿಮ್ಮ ಜಮೀನಿನ ನಿಮ್ಮ ಮಣ್ಣಿನ ಒಂದು ಎಕ್ಸಾಕ್ಟ್ ನಮ್ಮ ಪರೀಕ್ಷೆ ಮುಖಾಂತರ ನಾವು ತಿಳಿಯೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಮಣ್ಣು ಪರೀಕ್ಷೆ ತೆಗೆಯೋದು ಗೊಬ್ಬರ ಹಾಕೋಕ್ ಮುಂಚೆ ಆದ್ರೂ ಆಯ್ತು, ಅಥವಾ ಸಪೋಸ್ ನೀವೇನಾದ್ರೂ ಗೊಬ್ಬರ ಅಪ್ಲೈ ಮಾಡಿಬಿಟ್ಟಿದ್ರೆ ಒಂದು ಮೂರ್ನಾಲ್ಕು ತಿಂಗಳ ನಂತರ ಬೇಕಿದ್ರೆ ನೀವು ಮಣ್ಣು ಮಾದರಿನ ತೆಗಿಬಹುದು. ಒಂದು, ಎರಡನೇದು ಮಣ್ಣು ಮಾದರಿಯ ಸ್ಥಳ ಹೇಗಿರಬೇಕು ಅಂತಂದ್ರೆ ಮರದ ಬುಡದಿಂದ ದೂರದಲ್ಲಿ. ಅಂದ್ರೆ ಈಗೇನು ಸಪೋಸ್ ಒಂದು ಅಡಿಕೆ ಅಂತ ಹೇಳಿದ್ರೆ ಈಗ ನಾಲ್ಕು ಗಿಡಗಳ ಮಧ್ಯ ಅಂತ ಹೇಳ್ತೀವಿ ಅಂದ್ರೆ ಈಗ ಆ ಮರದ ದೂರದಲ್ಲಿ ಹೊರ ಪರದೆಯಲ್ಲಿ ಅದರದ್ದು ಕೆನಾಪಿ ಅಂತ ಏನ್ ಹೇಳ್ತೀವೋ ಅದ್ರ ಹೊರ ಪರದೆಯಲ್ಲಿ ನಾವು ತೆಗಿಬೇಕಾಗ್ತದೆ, ಮರದ ಬುಡದಿಂದ ದೂರದಲ್ಲಿ. ಮತ್ತೆ ನಾಲ್ಕು ಮರಗಳ ಮಧ್ಯದಲ್ಲಿ ಮಾದರಿನ ತೆಗಿಬೇಕಾಗ್ತದೆ. ತರಕಾರಿ ಮತ್ತೆ ಹೂ ಬೆಳೆಗಳಿದ್ರೆ ಸಾಲಿನ ಮಧ್ಯದಲ್ಲಿ ತೆಗಿಬೇಕಾಗ್ತದೆ. ಈಗ ನಾವು ನಾರ್ಮಲಿ ಏನ್ ಮಾಡ್ಬೇಕು ಅಂತಂದ್ರೆ ಜಸ್ಟ್ ಈ ದಾರಿಯಲ್ಲಿ ಅಥವಾ ಬದುಗಳಲ್ಲಿ ಅಥವಾ ಬೇಲಿ ಕಾಲುವೆ ಹತ್ರ ಗೊಬ್ಬರ ತಿಪ್ಪೆ ಗುಂಡಿಗಳ ಹತ್ರ ಇದನ್ನ ತೆಗಿಬಾರ್ದು. ಯಾಕೆಂತಂದ್ರೆ ಅದನ್ನ ನಮಗೆ ರಿಸಲ್ಟ್ ನಮ್ಮ ಮಣ್ಣಿನ ಸರಿಯಾದ ನಿಖರವಾದ ನಮಗೆ ರಿಸಲ್ಟ್ ಅನ್ನ ನಾವು ತಗೊಳ್ಳಿಕ್ ಸಾಧ್ಯ ಇಲ್ಲ. ಇಲ್ಲಿ ಒಂದು ನಿಮಿಷ ನಿಲ್ಸೋದಾದ್ರೆ ಒಂದು ಸಪೋಟ ತೋಟ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಮಾವಿನ ತೋಟ ಇರಬಹುದು, ಅವನು ಒಳ್ಳೆ ಬೀಜನೆ ತುಂಬಾ ಸಿಹಿ ಇರುತ್ತೆ ತಿಂದಿರ್ತಾನೆ, ಅದನ್ನೇ ತಂದು ತನ್ನ ತೋಟದಲ್ಲಿ ನೆಟ್ಟಿರ್ತಾನೆ. ಅಲ್ಲಿಯ ಒಂದು ಸ್ವಾದ ಕೊನೆ ಪಕ್ಷ ಅದರ ರುಚಿ ಒರಿಜಿನಲ್ ಬರಬೇಕು ಇವನ ತೋಟದಲ್ಲಿ ಅಂತಾದ್ರೆ ಅದಕ್ಕೆ ಮಣ್ಣಿನ ಗುಣವು ಪ್ರಾಮುಖ್ಯತೆ ವಹಿಸುತ್ತ ಅಥವಾ ಅದು ಬೀಜದ ಗುಣದಿಂದ ಮಾತ್ರ ಆ ರೀತಿಯಾಗಿ ಸ್ವಾದ ಸಿಗುತ್ತೆ? ಒಂದು ಮೇಜರ್ ನಾವು ಟ್ರೂ ಟು ಟೈಪ್ ಅಂತೀವಿ ಅಂದ್ರೆ ಬೀಜದಿಂದ ನಾವು ಮಾಡಿದಾಗ ತಾಯಿ ಮರದ್ದೇ ಬರುತ್ತೆ ಅಂತ ನಾವು ಕನ್ಫರ್ಮ್ ಆಗಿ ಹೇಳಕ್ ಬರೋದಿಲ್ಲ. ಏನಪ್ಪಾ ಅಂತಂದ್ರೆ ಈಗ ತಾಯಿ ಮರದ ಒಂದು ಹಣ್ಣನ್ನ ಅದು ಚೆನ್ನಾಗಿದೆ ಅಂತಂದ್ರೆ